ದ್ವಂದ್ವ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ ದೇವತೆಗಳಿಗೆ ಪಾಪ ಪರಿಹಾರವನ್ನು ಮಾಡ್ತಾನೆ, ಅಸುರರಿಗೆ ಪುಣ್ಯದ ಅಪಹಾರವನ್ನು ಮಾಡ್ತಾನೆ ಭಗವಂತ ಅಂತ ತಿಳಿಸ್ತಾರೆ. ಇಂದ್ರಿಯಗಳಿಮ್ಮಾಳ್ಪ ಕರ್ಮ ದ್ವಂದ್ವಗಳ ತನಗರ್ಪಿಸಲು ಗೋವಿಂದ ಪುಣ್ಯವ ಕೊಂಡು ಪಾಪವ ಭಸ್ಮವನೆ ಮಾಳ್ಪ, ಇಂದಿರೇಶನು ಭಕ್ತ ಜನರನ್ನು ನಿಂದಿಸುವರೊಳಗೆ ಇಪ್ಪ ಪುಣ್ಯವ ತಂದು ತನ್ನ ವಗೀವ ಪಾಪಗಳ ಅವರಿಗುಣಿಸುವನು. ಇವರಿಗೆ ತಿಳಿದಂಗೆ ಪುಣ್ಯಕರ್ಮಕ್ಕೆ ಪ್ರೇರಕರು ದೇವತೆಗಳು, ಪಾಪಕರ್ಮಕ್ಕೆ ದೈತ್ಯರು ಪುಣ್ಯಕರ್ಮಕ್ಕೆ ಪ್ರೇರಕರಾಗಿರ್ತಕ್ಕಂಥ ದೇವತೆಗಳಿಗೆ ಪುಣ್ಯವನ್ನೇ ಕೊಡ್ತಾನೆ, ಪಾಪಕರ್ಮಕ್ಕೆ ಪ್ರೇರಕರಾಗಿರ್ತಕ್ಕಂಥ ತತ್ವಾಭಿಮಾನಿ ದೈತ್ಯರಿಗೆ ಪಾಪವನ್ನು ಕೊಡೋದ್ರ ಜೊತೆಗೆ ಆ ದೈತ್ಯರು ಕೆಲವೊಮ್ಮೆ ಪುಣ್ಯಕರ್ಮವನ್ನು ಏನಾರು ಮಾಡಿದರೆ ಅದನ್ನು ಅಪಹಾರ ಮಾಡ್ಕೊಂಡು ಬಂದು ಈ ದೇವತೆಗಳಿಗೆ ಹಂಚ್ತಾನೆ ಭಗವಂತ. ಜೀವರು ದ್ವಂದ್ವ ಕರ್ಮಗಳನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಯಾಕೆ ಅಂದರೆ ಭಗವಂತ ವಿಹಾರ ಮಾಡಿದರೆ ಆ ತ್ರಿಗುಣಗಳಿಗೆ ಸಂಬಂಧಪಟ್ಟಂತೆ ಜೀವರಲ್ಲಿ ಕರ್ಮದ ಅಭಿವ್ಯಕ್ತಿ. ಆದ್ದರಿಂದ ಪರಮ ಮುಖ್ಯ ವೃತ್ತಿಯಿಂದ ಪ್ರೇರಕ ಅಂತಾದರೆ ಪರಮಾತ್ಮನೇ. ತ್ರಿಗುಣಗಳಿಗೆ ಅನುಸಾರವಾಗಿ ಅವನು ಪ್ರೇರಣೆ ಮಾಡೋದ್ರಿಂದ ಆ ಕರ್ಮವನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಕರ್ಮ ವಿಮೋಚನಾ ಸಂಧಿಯಲ್ಲಿ ಹಿಂದೆ ತಿಳ್ಕೊಂಡಂಗೆ ಪುಣ್ಯಕರ್ಮಗಳನ್ನು ಪೂಜಾತ್ವೇನ ನಾಹಂ ಕರ್ತ ಹರಿಕರ್ತಾನ್ ಈ ರೀತಿಯಾಗಿ ಅನುಸಂಧಾನ ಮಾಡಿ ಸಮರ್ಪಣೆಯನ್ನು ಮಾಡೋದು, ಪಾಪಕರ್ಮವನ್ನು ಪರಿಮಾರ್ಜನತ್ವೇನ ಅರ್ಪಣೆ ಮಾಡೋದು. ಹೀಗೆ ದ್ವಂದ್ವ ಕರ್ಮವನ್ನು ಕೂಡ ಪರಮಾತ್ಮನಲ್ಲಿ ಅರ್ಪಣೆ ಮಾಡಲೇಬೇಕು. ಅಕಸ್ಮಾತ್ ಅರ್ಪಣೆ ಮಾಡದೆ ಬಿಟ್ಟರೆ ತತ್ವಾಭಿಮಾನಿ ಅಸುರರು ನಮ್ಮ ಶರೀರದಲ್ಲೇ ಇರ್ತಾರೆ, ಅವರು ಅದನ್ನು ಅಪಹಾರ ಮಾಡಿ ತೊಗೊಂಡು ಹೋಗ್ಬಿಡ್ತಾರೆ. ಪುಣ್ಯಕರ್ಮ ಅಂದರೆ ಪರೋಪಕಾರ ಇತ್ಯಾದಿ ಕರ್ಮಗಳು. ಪಾಪಕರ್ಮ ಅಂತ ಹೇಳಿದರೆ ಪರಪೀಡನಂ, ಇನ್ನೊಬ್ಬರಿಗೆ ಪೀಡೆಯನ್ನು ಉಂಟು ಮಾಡುವಂಥದ್ದು ಅಂತ. ಆದ್ದರಿಂದ ಪರಮಾತ್ಮನಲ್ಲಿ ಕರ್ಮಗಳನ್ನು ದ್ವಂದ್ವ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು. ಪರಮಾತ್ಮ ಇದು ವಿಧಿ ಇದು ನಿಷೇಧ, ಇದು ವಿಹಿತ ಇದು ನಿಷಿದ್ಧ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ವಿಧಿ ನಿಷೇಧಗಳನ್ನು ಮಾಡಿದ್ದ್ಯಾರು ಭಗವಂತನೇ. ಇದನ್ನು ಮಾಡಬೇಡ, ಇದು ನನಗೆ ಇಷ್ಟ ಆಗೋದಿಲ್ಲ ಅಂತ ಏನು ಹೇಳ್ತಾನಲ್ಲ ಅದು ನಿಷಿದ್ಧ ಕರ್ಮಗಳು. ಇದನ್ನು ಮಾಡು, ಇದು ನನಗೆ ತುಂಬ ಇಷ್ಟ ಆಗತ್ತೆ, ಇದರಿಂದ ನನಗೆ ಸಂತೋಷ ಆಗತ್ತೆ ಅಂತ ಏನು ಹೇಳ್ತಾನಲ್ಲ ಅದು ವಿಧಿ. ಆದ್ದರಿಂದ ನಿಷಿದ್ಧ ಕರ್ಮಗಳನ್ನು ಅರ್ಪಣೆ ಮಾಡು ಅಂತಂದರೆ ಅರ್ಪಣೆ ಮಾಡಲಿಕ್ಕೆ ಭಗವಂತನೇ ಹೇಳಿದ್ದಾನೆ ಅಂತ ನಿಷಿದ್ಧ ಕರ್ಮಗಳನ್ನು ಆಚರಣೆ ಮಾಡಿ ಅರ್ಪಣೆ ಮಾಡೋದಲ್ಲ. ಅಜ್ಞಾತವಾಗಿ ಅಪರಿಹಾರ್ಯವಾಗಿ ಅಥವಾ ಜೀವದ್ವಯ ಆವೇಶದಿಂದ ಅಥವಾ ಪ್ರಾರಬ್ಧ ಕರ್ಮ ನಿಮಿತ್ತ ನಿಷಿದ್ಧ ಕರ್ಮಗಳನ್ನು ಮಾಡಿದರೆ ಅದನ್ನು ಭಗವಂತನಲ್ಲಿ ಪರಿಮಾರ್ಜನತ್ವೇನ, ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಶುಭ ಫಲಗಳನ್ನು ನನಗೆ ಕೊಡಬೇಡ ಅಂಥೇಳಿ ಅವನಲ್ಲಿ ಹಾಕಿ ಸಮರ್ಪಣೆ ಮಾಡಿ ಪರಮಾತ್ಮ ನಿನ್ನ ಪಾದದಲ್ಲಿರುವಂತಹ ವಜ್ರರೇಖೆಗಳಿಂದ ಅದನ್ನು ಸುಟ್ಟು ಭಸ್ಮ ಮಾಡು ನಾಶ ಮಾಡು ಅಂಥೇಳಿ ಈ ರೀತಿಯಾಗಿ ಅದನ್ನು ಪರಿಮಾರ್ಜನತ್ವೇನ ಅರ್ಪಣೆ ಮಾಡಬೇಕು ಅಂತ ಶಾಸ್ತ್ರದ ಆಂತರ್ಯ. ಪರಮಾತ್ಮ ದ್ವಂದ್ವ ಕರ್ಮಗಳನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಶುಭಂ ಪಿಬತಿ ಅಸೌ ನಿತ್ಯಂ ನಾಶುಭಂ ಸ ಹರಿಪಿಬೆ. ಪುಣ್ಯಕರ್ಮದ ಫಲರಸವನ್ನು ಭಗವಂತ ಉಣ್ತಾನೆ, ಪಾಪಕರ್ಮ ಫಲದ ರಸವನ್ನು ಉಣ್ಣೋದಿಲ್ಲ, ಉಣ್ಲಿಕ್ಕೆ ಇಷ್ಟಪಡೋದೂ ಇಲ್ಲ. ಆದರೆ ಪಾಪ ಮಾಡಿದವನಿಗೆ ಅದರ ಫಲವನ್ನು ಉಣಿಸ್ಲಿಕ್ಕೆ ಹರಿ ಇಷ್ಟಪಡ್ತಾನೆ, ಬಯಸ್ತಾನೆ, ಅದು ಅವನಿಗೆ ಇಷ್ಟ. ಇಷ್ಟಪಟ್ಟೇ ಪಾಪಕರ್ಮವನ್ನು ಮಾಡಿಸಿರ್ತಾನೆ. ಅದರಿಂದ ಪಾಪ ಮಾಡಿದವನು ನಾನು ಪಾಪ ಮಾಡಿದ್ದೇನೆ ಅದರ ಫಲ ಉಣ್ತೀನಿ ಅದರಿಂದ ನಿನಗೆ ಸಂತೋಷ ಆಗಲಿ ಅಂತ ಪಾಪಕರ್ಮ ಸಮರ್ಪಣೆಯನ್ನು ಮಾಡಬೇಕು. ಆಗ ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಹೀಗೆ ಪಾಪಕರ್ಮ ಸಮರ್ಪಣೆ ಮಾಡೋದು ಅವನಿಗೆ ಇಷ್ಟ ಆಗಿರೋದ್ರಿಂದ ಅದು ಪುಣ್ಯಕರ್ಮನೇ ಆಗತ್ತೆ, ಪ್ರಾಯಶ್ಚಿತ್ತ ಆಗತ್ತೆ, ಪಾಪ ಪರಿಹಾರವನ್ನೇ ಮಾಡುತ್ತೆ ಅಥವಾ ಅಲ್ಪ ಶಿಕ್ಷೆಯನ್ನು ಮಾತ್ರ ಕೊಟ್ಟು ಮಹಾಶಿಕ್ಷೆಯಿಂದ ಪಾರ್ ಮಾಡುತ್ತೆ. ಅದಕ್ಕೆ ಮಹಾಭಾರತದ ಒಂದು ದೃಷ್ಟಾಂತ ಹೇಳೋದಾದರೆ ಪಾಂಡವರ ಸಂತತಿಯನ್ನು ಉಳಿಸ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಪ್ರತಿಜ್ಞೆಯನ್ನು ಮಾಡಿದ್ದಾನೆ. ಪರಮಾತ್ಮ ಸತ್ಯ ಸಂಕಲ್ಪ. ಇದನ್ನು ತಿಳ್ಕೊಂಡರೂ ಕೂಡ ರುದ್ರಾವತಾರರಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ಪಾಂಡವರ ಎಲ್ಲ ಮಕ್ಕಳನ್ನು ಕೊಂಡು ಪಾಂಡವರ ಏಕಮಾತ್ರ ಸಂತತಿಯಾಗಿ ಉತ್ತರ ಗರ್ಭದಲ್ಲಿ ಬೆಳೆತಿರ್ತಕ್ಕಂಥ ಪರೀಕ್ಷಿತನನ್ನು ಕೂಡ ಸಂಹಾರ ಮಾಡಲಿಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ನಿನಗೆ ನಿನ್ನ ತಂಗಿಯ ಮಗನಾಗಿರ್ತಕ್ಕಂಥ ಅಭಿಮನ್ಯುವಿನ ಸಂತತಿ ಬೇಕು ಅಂತ, ಪರೀಕ್ಷಿತನನ್ನು ಉಳಿಸ್ಬೇಕು ಅಂತ ನಿನಗೆ ಆಸೆ, ಅದನ್ನು ಈಡೇರಲಿಕ್ಕೆ ನಾನು ಬಿಡೋದಿಲ್ಲ ಅಂಥೇಳಿ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಉತ್ತರೆಯ ಗರ್ಭಕ್ಕೆ ಪ್ರಯೋಗವನ್ನು ಮಾಡ್ತಾರೆ. ಇಷ್ಟು ದೊಡ್ಡ ತಪ್ಪು ಮಾಡಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರಿಗೆ ಕೃಷ್ಣ ಏನು ಶಿಕ್ಷೆ ಕೊಟ್ಟ? ಭೂಮಿಯ ಮೇಲೆ ಪಾಂಡವರ ಸಂತತಿ ಇರೋಷ್ಟು ಕಾಲ ಮನುಷ್ಯರಿರುವ ಪ್ರದೇಶದಲ್ಲಿ ಭೂಮಿಯಲ್ಲಿ ನೀನು ಓಡಾಡೋದು ಸಾಧ್ಯ ಇಲ್ಲ. ಮೈಯಲ್ಲಿ ಹುಣ್ಣಿನಿಂದ ಕೂಡಿ ದುರ್ಗಂಧಯುಕ್ತನಾಗಿ ಸಾವಿರ ವರ್ಷಗಳ ಕಾಲ ನೀನು ಕಾಡುಗಳಲ್ಲಿ ಓಡಾಡಬೇಕು ಅಂತ ಶಾಪವನ್ನು ಕೊಟ್ಟ ಶ್ರೀಕೃಷ್ಣ. ಬ್ರಹ್ಮವಾಯುಗಳಂತೆ ರುದ್ರನೂ ಕೂಡ ಶರೀರ ಅಭಿಮಾನರಹಿತನು. ಅವತಾರದಲ್ಲಿ ಮನುಷ್ಯನ ಉಂಡಾಗ ಮಾತ್ರ ಅಲ್ಪ ಅಭಿಮಾನ ಬರಬಹುದು. ಆದ್ದರಿಂದ ಶರೀರಕ್ಕೆ ನೀಡಿರ್ತಕ್ಕಂಥ ಶಿಕ್ಷೆ ಅಶ್ವತ್ಥಾಮಾಚಾರ್ಯರಿಗೆ ಅತ್ಯಲ್ಪ. ಅವನು ಪ್ರಭು, ಸಾವಿರ ವರ್ಷಗಳಾದ ಮೇಲೆ ನಿನ್ನ ಜೊತೆ ನನಗೆ ಬಯಸಿದಾಗಲೆಲ್ಲ ಸಮಾಗಮ ಆಗ್ತಿರಲಿ ಅಂತ ವೇದವ್ಯಾಸರಲ್ಲಿ ಕೇಳಿದಾಗ ವೇದವ್ಯಾಸರು ತಥಾಸ್ತು ಅಂದರು. ಹೀಗೆ ಚಿರಂಜೀವಿಯಾಗಿರ್ತಕ್ಕಂಥ ಶರೀರ ಅಭಿಮಾನ ರಹಿತರಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರಿಗೆ ಒಂದು ಸಾವಿರ ವರ್ಷ ಕಾಲ ಮೈ ವ್ರಣ ಅಂದರೆ ಗಾಯಗಳಿಂದ ಕೂಡಿತ್ತು. ಈ ಶಿಕ್ಷೆ ನಿಜವಾಗೂ ಶಿಕ್ಷೆಯೇ ಅಲ್ಲ. ಇಂಥ ಶಿಕ್ಷೆಯನ್ನು ಯಾಕೆ ಕೊಟ್ಟ ಶ್ರೀಕೃಷ್ಣ ಪರಮಾತ್ಮ ಅಂದರೆ, ಅಶ್ವತ್ಥಾಮ ಸ್ವಾಭಾವಿಕವಾಗಿ ಪಾಪಕರ್ಮ ಪುಣ್ಯಕರ್ಮ ದ್ವಂದ್ವಕರ್ಮಗಳನ್ನು ಕೂಡ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡುವಂಥ ರುದ್ರಾವತಾರಿ, ಮನೋಭಿಮಾನಿ ರುದ್ರಾವತಾರಿಯಾಗಿರೋರು ಅಶ್ವತ್ಥಾಮಾಚಾರ್ಯರು ಅಂತ ತಿಳಿಸ್ತಾರೆ. ಈ ದ್ವಂದ್ವಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡಿದಾಗ ಪುಣ್ಯವ ಕೊಂಡು ಪಾಪವ ಭಸ್ಮವನೇ ಮಾಡಪ್ಪ ಅಂತಾರೆ. ಪುಣ್ಯ ಪಾಪ ಎರಡೂ ಕರ್ಮಗಳನ್ನು ಸ್ವತಂತ್ರನಾಗಿರ್ತಕ್ಕಂಥ ಬಿಂಬನೇ ಮಾಡಿ ಮಾಡಿಸ್ತಾನೆ. ಆದ್ದರಿಂದ ಅವನಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಸಮರ್ಪಣೆ ಮಾಡಿದ್ರೆ ಪುಣ್ಯಕರ್ಮ ಅವನಿಗೆ ಪ್ರೀತ್ಯಾಸ್ಪದ ಆಗಿದ್ದರಿಂದ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡ್ತಾನೆ. ಪಾಪಕರ್ಮ ತಾನು ಉಣ್ಲಿಕ್ಕೆ ಇಷ್ಟಪಡದೇ ಇದ್ದರೂ ಕೂಡ ನನಗೆ ಅದನ್ನು ಉಣಿಸ್ಲಿಕ್ಕೆ ಅವನು ಇಷ್ಟಪಡ್ತಾನೆ. ಆದರೆ ಅದನ್ನು ನಾನು ಅರ್ಪಣೆ ಮಾಡಿದ್ದರಿಂದ ಅದಕ್ಕೆ ಸಂತುಷ್ಟನಾಗಿ ಆ ಪಾಪ ಫಲವನ್ನು ಕಡಿಮೆ ಮಾಡಿ ಸ್ವಲ್ಪ ಅಷ್ಟೇ ಉಣಿಸ್ತಾನೆ, ಹೆಚ್ಚಿನದನ್ನು ಭಸ್ಮ ಮಾಡಿಬಿಡ್ತಾನೆ. ಪೂರ್ಣವಾಗಿ ಭಸ್ಮ ಮಾಡೋದಿಲ್ಲ, ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಶಿಕ್ಷೆ. ಈ ಉದಾಹರಣೆಗೆ ಅಶ್ವತ್ಥಾಮಾಚಾರ್ಯರ ದೃಷ್ಟಾಂತದಲ್ಲಿ ನೋಡಿದ್ವಲ್ಲ ಆ ರೀತಿಯಾಗಿ ಏನೂ ಶಿಕ್ಷೆ ಇಲ್ಲ ಅಂದರೆ ಪಾಪಕರ್ಮವನ್ನು ಮಾಡಿಯೇ ಅರ್ಪಣೆ ಮಾಡ್ತಾ ಇದ್ರು ಜನ. ಹಾಗಲ್ಲ, ಸ್ವಲ್ಪ ಶಿಕ್ಷೆಯನ್ನು ಕೊಡ್ತಾನೆ, ಆದರೆ ಭಾರೀ ಶಿಕ್ಷೆಯನ್ನು ಕೊಡೋದಿಲ್ಲ. ಏನು ಮಾಡ್ತಾನೆ ಅಂದರೆ ಭಸ್ಮ ಮನೆ ಮಾಡ್ಪ ಅಂತ ಹೇಳಿದ ತಕ್ಷಣ ಸ್ವಲ್ಪವನ್ನು ಉಣಿಸೋದಿಲ್ಲ ಅಂತ ಅರ್ಥ ಅಲ್ಲ. ಸ್ವಲ್ಪವೂ ಉಣಿಸದೆ ಎಲ್ಲವನ್ನು ಭಸ್ಮ ಮಾಡಿಬಿಡ್ತಾನೆ ಅಂತ ತಿಳ್ಕೊಬಾರ್ದು. ಒಂದು ವೇಳೆ ಹಾಗೆ ತಿಳ್ಕೊಂಡ್ರೂ ಕೂಡ ನಾಮ್ನೋತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ಅಶಕ್ನೋತಿ ಪಾತಕಂ ಪಾತಕೀ ಜನಾಹ ಅಂತ. ಹರಿನಾಮ ಸ್ಮರಣೆಗೆ ಎಷ್ಟು ಪಾಪಗಳನ್ನು ಸುಡುವಂಥ ಶಕ್ತಿ ಇದೆಯೋ ಅಷ್ಟು ಪಾಪಗಳನ್ನು ಮಾಡುವಂಥ ಶಕ್ತಿ ಪರಮ ಪಾಪಿಷ್ಠನಾದವನಿಗೆ ಇಲ್ಲ. ಆದ್ದರಿಂದ ಎಲ್ಲ ಪಾಪಗಳನ್ನು ಕೂಡ ಹರಿನಾಮ ಸ್ಮರಣೆ ಪೂರ್ವಕವಾಗಿ ಸಮರ್ಪಣೆ ಮಾಡಿದರೆ ಅದು ಪೂರ್ತಿಯಾಗಿ ನಾಶ ಮಾಡುವಂಥ ಸಾಮರ್ಥ್ಯ ಭಗವಂತನಿಗೆ ಇದೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾದವನು ಪರಮಾತ್ಮ. ನಿಂದಿಸುವರೊಳಗಿಪ್ಪ ಪುಣ್ಯವ ತಂದು ತನ್ನವಗೀವ ಪಾಪಗಳ ಅವರಿಗುಣಿಸುವನು. ಈ ಪಾಪವನ್ನು ಯಾರಿಗುಣಿಸ್ತಾನೆ ಅಂದರೆ ಹೇಳ್ತಾರೆ, ಉತ್ತಮರಿಗೆ ತ್ವಸೋತ್ತಮರಿಗೆ ಶಾಪ ಕೊಟ್ಟರೆ ಶಾಪ ಕೊಟ್ಟವನ ಜ್ಞಾನ ಪುಣ್ಯಗಳು ಪೂರ್ತಿಯಾಗಿ ನಾಶ ಆಗತ್ತೆ. ಸಣ್ಣವರು ದೊಡ್ಡವರನ್ನು ಶಾಪ ಕೊಡುವಂಥ ಪ್ರಸಂಗ, ನಿಂದೆನೆ ಮಾಡ್ತಾರೆ ಶಾಪ ಕೊಡ್ತಾರೆ. ಆದರೆ ಶಾಪ ಕೊಟ್ಟಾಗ ಆ ಶಾಪ ಅನ್ನೋದು ಫಲ ಕೊಡೋದಿಲ್ಲ. ಅಷ್ಟೇ ಅಲ್ಲ, ಶಾಪ ಕೊಟ್ಟವನ ಜ್ಞಾನ ಪುಣ್ಯಗಳೆಲ್ಲ ನಾಶ ಆಗಿ ಹೋಗುತ್ತೆ. ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಗೌತಮ ಋಷಿಗಳು ಅಹಲ್ಯ ಪಾತಿವೃತ್ಯವನ್ನು ಕೆಡಿಸಿರ್ತಕ್ಕಂಥ ಇಂದ್ರನಿಗೆ ಶಾಪ ಕೊಟ್ಟಿದ್ದರಿಂದ ಆ ಗೌತಮ ಋಷಿಗಳ ಪುಣ್ಯ ಅನ್ನೋದು ನಾಶ ಆಯಿತು. ಆದರೆ ಎಲ್ಲ ಪುಣ್ಯಗಳು ನಾಶ ಆಗಲಿಲ್ಲ. ಆ ಗೌತಮ ಋಷಿಗಳು ತಮ್ಮ ಯೋಗ್ಯತೆ ಮೀರಿ ಮಾಡಿರ್ತಕ್ಕಂಥ ಅಧಿಕ ಪುಣ್ಯ ಅನ್ನೋದನ್ನು ಮಾತ್ರ ಕಳ್ಕೊಂಡ್ರು. ತದ ಅನುಗ್ರಹ ಮಂತರ, ಆ ಋಷಿಗಳಲ್ಲಿ ಇಂದ್ರನ ಅನುಗ್ರಹ ಇಲ್ಲದೇ ಇರ್ತಿದ್ದರೆ ಎಲ್ಲ ಪುಣ್ಯ ಅನ್ನೋದು ನಾಶ ಆಗ್ತಿತ್ತು. ಅನುಗ್ರಹ ಇದ್ದಿದ್ದರಿಂದ ಅಧಿಕ ಪುಣ್ಯ ಮಾತ್ರ ನಾಶ ಮಾಡಿದ ಭಗವಂತ. ಅವನು ಯಜಮಾನ ದ್ವಿತನ್. ಜೀವರು ಅವರ ಯೋಗ್ಯತೆಗಿಂತ ಹೆಚ್ಚಿನ ಪುಣ್ಯವನ್ನು ಮಾಡಿದರೆ ಈ ರೀತಿಯಲ್ಲಿ ನಾಶ ಮಾಡಿ ಆ ಭಕ್ತನನ್ನು ಅನುಗ್ರಹ ಮಾಡ್ತಾನೆ. ಶೀಘ್ರದಲ್ಲಿ ಮೋಕ್ಷ ಆಗಲಿ ಇಲ್ಲಾಂದರೆ ವಿಳಂಬ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ತಾನೆ ಪರಮಾತ್ಮ. ಇನ್ನು ದುರ್ಯೋಧನ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನು ಜೀವೋತ್ತಮರಾಗಿರ್ತಕ್ಕಂಥ ಭೀಮಸೇನದವ್ರನ್ನ ನಿಂದನೆ ಮಾಡಿದ್ದರಿಂದ ದುರ್ಯೋಧನನ ಎಲ್ಲ ಪುಣ್ಯವೂ ಕೂಡ ನಾಶ ಆಯಿತು. ಪರಮಾತ್ಮನನ್ನು ನಿಂದೆ ಮಾಡೋದು, ಪರಮಾತ್ಮನ ಭಕ್ತರ ನಿಂದೆ ಮಾಡೋದು ಇಂಥದ್ದು ಎಲ್ಲಿ ಕೇಳಿ ಬರುತ್ತೋ ಅಂತಹ ಸ್ಥಳದಲ್ಲಿ ಸ್ವಲ್ಪ ಹೊತ್ತು ನಿಲ್ಲೂಬಾರದು, ಅಲ್ಲಿಂದ ದೂರ ಹೋಗಬೇಕು. ತಾಕತ್ತಿದ್ದರೆ ಪ್ರತಿಭಟನೆ ಮಾಡಬೇಕು, ಇಲ್ಲದೇ ಇದ್ದರೆ ಅವನ ಪುಣ್ಯ ಎಲ್ಲವೂ ಕೂಡ ನಾಶ ಆಗಿ ಹೋಗುತ್ತೆ, ಅವನು ನರಕಭಾಗಿ ಆಗ್ತಾನೆ ಅಂತ ಮಹಾಭಾರತದಲ್ಲಿ ತಿಳಿಸ್ತಾರೆ. ಯಾರು ಭಗವಂತನನ್ನು ನಿಂದೆ ಮಾಡ್ತಾರೋ ಅವರು ತಮಸ್ಸಿಗೆ ಬೀಳ್ತಾರೆ. ಆ ನಿಂದಕರನ್ನು ನಿಂದಿಸದೇ ಇದ್ದರೆ ಇನ್ನೂ ಹೆಚ್ಚಿನ ಅಂಧನ ತಮಸ್ಸಿಗೆ ಬೀಳ್ತಾರೆ. ಈ ರೀತಿಯಾಗಿ ಈಶಾವಾಸ್ಯ ಉಪನಿಷತ್ತಲ್ಲಿ ತಿಳಿಸ್ತಾರೆ. ತಾನೇ ಕರ್ತ ಅಂತ ಅಹಂಕಾರದಿಂದ ಬಲ ದರ್ಪ ಕಾಮಕ್ರೋಧಗಳಿಂದ ನನ್ನನ್ನು ನನ್ನ ದೇಹದಲ್ಲೂ ಅನ್ಯರ ದೇಹದಲ್ಲೂ ಅಂತರ್ಯಾಮಿಯಾಗಿ ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸುವಂತಹ ಸ್ವತಂತ್ರನಾಗಿರ್ತಕ್ಕಂಥ ಪರಮಾತ್ಮ ಇರೋದಾದರೆ ಈಗ ನಾನು ಮಾಡದೇ ಇರತಕ್ಕಂಥ ಕರ್ಮವನ್ನು ನನ್ನಿಂದ ಮಾಡಿಸ್ಲಿ, ಮಾಡುವ ಕರ್ಮವನ್ನು ತಡೀಲಿ. ನಾನು ಯಾವುದೋ ಒಂದು ಕರ್ಮವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ತಡೆದು ನಿಲ್ಲಿಸ್ಲಿ. ಇನ್ನೊಬ್ಬ ಯಾರೋ ಕರ್ತಾ ಇದ್ದಾನೆ ನನಗಿಂತ ಪ್ರಬಲ ಅಂತಾಗಿದ್ದರೆ, ನಾನು ಯಾವುದನ್ನು ಮಾಡಬಾರ್ದು ಅಂದ್ಕೊಂಡಿರ್ತೀನೋ ಅದನ್ನು ಮಾಡಿಸ್ಲಿ, ಮಾಡಬೇಕು ಅಂದ್ಕೊಂಡಿದ್ದನ್ನು ನಿಲ್ಲಿಸ್ಲಿ. ಈ ರೀತಿಯಾಗಿ ಹೇಳಿ ಅಸ್ತಿತ್ವವನ್ನೇ ಅಲ್ಲಗಳೆಯುವಂತಹ ನಾಸ್ತಿಕ ಅಮಂಗಳಕರವಾಗಿರ್ತಕ್ಕಂಥ ಮನುಷ್ಯಾದವರನ್ನು ಪುನಃ ಪುನಃ ಸಂಸಾರದಲ್ಲಿ ಅಸುರ ಜಾತಿಯಲ್ಲೇ ಹುಟ್ಟಿಸ್ತೀನಿ ಅಂತ ಭಗವಂತ ಹೇಳ್ತಾನೆ. ಜನ್ಮ ಜನ್ಮದಲ್ಲೂ ಕೂಡ ಅವರು ಅಸುರರಾಗಿಯೇ ಹುಟ್ಟಿ ನನ್ನ ಮೇಲಿನ ದ್ವೇಷದಿಂದ ನನ್ನನ್ನು ಎಂದೂ ನೋಡದೆ ನಿತ್ಯ ನರಕವನ್ನೇ ಹೊಂದುತ್ತಾರೆ ಅಂತ ಪರಮಾತ್ಮ ತಿಳಿಸ್ತಾನೆ. ಹೀಗೆ ಭಗವಂತನ ಸ್ವಾತಂತ್ರ್ಯವನ್ನು ಅಲ್ಲಗಳೆದು ಅದಿಲ್ಲ ಅಂಥೇಳಿ ಅವನನ್ನು ಅವನ ಭಕ್ತರನ್ನು ನಿಂದನೆ ಮಾಡಿದರೆ ಆ ನಿಂದಿಸುವ ಜನರಲ್ಲಿ ಅಕಸ್ಮಾತ್ ದೈವವಶದಿಂದ ಏನಾರು ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿದರೆ ಅದನ್ನು ಅಪಹಾರ ಮಾಡಿ ತನ್ನ ಭಕ್ತರಿಗೆ ಕೊಡ್ತಾನೆ, ಭಕ್ತರು ಮಾಡಿರ್ತಕ್ಕಂಥ ಪಾಪವನ್ನು ನಿಂದಕರಿಗೆ ಕೊಡ್ತಾನೆ ಭಗವಂತ. ಹೀಗೆ ದ್ವಂದ್ವ ಕರ್ಮಗಳನ್ನು ಏನಾರು ಸಮರ್ಪಣೆ ಮಾಡಿದರೆ ಪರಮಾತ್ಮ ಪುಣ್ಯವನ್ನು ತಾನು ಸ್ವೀಕಾರ ಮಾಡ್ತಾನೆ, ಪಾಪವನ್ನು ಭಸ್ಮ ಮಾಡಿಬಿಡ್ತಾನೆ. ತನ್ನನ್ನು ನಿಂದೆ ಮಾಡ್ತಕ್ಕಂಥವರಿಗೆ ಆ ಪಾಪದಲ್ಲಿ ಒಂದು ಪಾಲನ್ನು ನೀಡ್ತಾನೆ. ಭಕ್ತರಾಗಿರ್ತಕ್ಕಂಥ ಬ್ರಹ್ಮಾದಿಗಳನ್ನು ನಿಂದನೆ ಮಾಡಿದವ್ರಿಗೂ ಪಾಪದಲ್ಲಿ ಒಂದು ಪಾಲನ್ನು ಹಂಚ್ತಾನೆ. ಈ ರೀತಿಯಾಗಿ ವಿಷ್ಣು ರಹಸ್ಯದಲ್ಲಿ ಭೃಗು ಮುನಿಗಳು ಇಂದ್ರದ್ಯುಮ್ನ ರಾಜನಿಗೆ ಉಪದೇಶವನ್ನು ಕೊಡ್ತಾರೆ. ಅದನ್ನೇ ದಾಸರು ನಿಂದಕರಿರಬೇಕು ಇರಬೇಕು, ಹಂದಿ ಇದ್ದರೆ ಕೇರಿ ಹೆಂಗೆ ಶುದ್ಧಿಯೋ ಹಾಗೆ, ನಿಂದಕರಿರಬೇಕು ಅಂತ ಹೇಳ್ತಾರೆ.